0800 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನಿನ್ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:51. ಕೇಳಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ಅನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷವಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಇವತ್ತಿನ ಕಿಸಾನ್ ವಾಣಿ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದೊಳಗೆ ರೈತರಿಗಾಗಿ ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ ಕುರಿತು ಲಿಂಗಸೂಗೂರು ಕೃಷಿ ಇಲಾಖೆಯ ಉಪನಿರ್ದೇಶಕಿ ಡಾಕ್ಟರ್ ಎನ್ ಸರಸ್ವತಿ ಅವರು ಮಾಹಿತಿ ಕೊಡಲಿದ್ದಾರೆ. ಹಾಗೆಯೇ ಮಾನ್ವಿ ತಾಲೂಕಿನ ಬೆಳೆ ಪರಿಸ್ಥಿತಿ, ಕೃಷಿ ಇಲಾಖೆಯಿಂದ ತಾಂತ್ರಿಕ ಸಲಹೆಗಳು, ಈ ಕುರಿತು ಮಾನ್ವಿಯ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಡಾಕ್ಟರ್ ಹುಸೇನ್ ಸಾಬ್ ಅವರು ಮಾಹಿತಿಯನ್ನು ಕೊಡಮಾಡಲಿದ್ದಾರೆ. ಇನ್ನು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆ ಕೇಳಬಹುದು. ಪೇಟೆ ಧಾರಣೆ ಮತ್ತು ಕೊರೋನಾ ಕುರಿತು ಸಾಮಾಜಿಕ ಅಂತರ, ಈ ಬಗ್ಗೆ ಕೃಷಿ ಮಂತ್ರಾಲಯದ ಸಂದೇಶವನ್ನು ಕೂಡ ಇವತ್ತಿನ ಕಿಸಾನ್ ವಾಣಿಯೊಳಗೆ ಕೇಳಬಹುದು. ಹಾಗೆಯೇ ರಾಂಪುರ ಗ್ರಾಮದ ಆರ್ ತಿಮ್ಮಯ್ಯ ಹಾಗೂ ಸಂಘಟನೆಯಿಂದ ಭಜನೆ ಪದ ಹಾಗೂ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣ ಬಳಕೆ ಮತ್ತು ಲಭ್ಯತೆ ಕುರಿತು ಒಂದು ಪ್ರಾಯೋಜಿತ ಕಾರ್ಯಕ್ರಮ ಅದ, ಅದನ್ನು ಕೂಡ ಕೇಳಬಹುದು. ಅದರಲ್ಲಿ ಭಾಗವಹಿಸ್ತಾರೆ ಆನಂದ್ ನಾಯ್ಕರಹಳ್ಳಿಯವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಮೊದಲಿಗೊಂದು ವಾಣಿಜ್ಯ ಪ್ರಕಟಣೆ ಕೇಳೋಣಂತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ರೈತರಿಗಾಗಿ ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ ಕುರಿತು ಲಿಂಗಸೂಗೂರಿನ ಕೃಷಿ ಇಲಾಖೆಯ ಉಪನಿರ್ದೇಶಕಿ ಆದಂಥ ಡಾಕ್ಟರ್ ಎನ್ ಸರಸ್ವತಿ ಅವರಿಂದ ಮಾಹಿತಿಯನ್ನು. ನಮಸ್ಕಾರ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಲಿಂಗಸೂಗೂರಿನ ಉಪ ಕೃಷಿ ನಿರ್ದೇಶಕರು ಆಗಿರ್ತಕ್ಕಂಥ ಎನ್ ಸರಸ್ವತಿ ಮೇಡಮ್ ಅವರಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರೈತರಿಗಾಗಿ ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಏನು ಈ ಮೊಬೈಲ್ ಆ್ಯಪ್, ಯಾಕೆ ಸರ್ಕಾರ ಬಿಡುಗಡೆ ಮಾಡಿದೆ, ಇದರ ಉದ್ದೇಶ ಏನು, ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ಮೇಡಮ್ ಅವರು ಕೊಡ್ತಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ಒಂದು ಉಪಕೃಷಿ ನಿರ್ದೇಶಕರ ಒಂದು ಕಚೇರಿಗೆ ಸುಮಾರು 3 ತಾಲೂಕುಗಳು ಬರ್ತವೆ. ಲಿಂಗಸೂಗೂರು, ಸಿಂಧನೂರು ಮತ್ತು ಹೊಸದಾಗಿ ನೂತನವಾಗಿ ಬಂದಿರುವಂತಹ ತಾಲೂಕು ಮಸ್ಕಿನು ಈ ಒಂದು ಉಪವಿಭಾಗಕ್ಕೆ ಸೇರ್ತದೆ. ಈ ಉಪವಿಭಾಗದಲ್ಲಿ ಸುಮಾರು ಬಿತ್ತನೆ ಕ್ಷೇತ್ರಕ್ಕೆ ಬಂದಾಗ 157,928 ಎಕ್ಟರ್ಗಳು ನಮಗೆ ಬಿತ್ತನೆ ಕ್ಷೇತ್ರ ಆಗಿರ್ತದೆ. ಇಲ್ಲಿವರೆಗೂ ಬಿತ್ತನೆ ಆಗಿರೋದು 127,378 ಎಕ್ಟರ್ ಆಗಿರ್ತದೆ. ಅಂದರೆ ಸರಿಸುಮಾರು 82.65% ಶೇಕಡದಷ್ಟು ಈಗಾಗಲೇ ಬಿತ್ತನೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಮಳೆ ವಿಷಯಕ್ಕೆ ಬಂದಾಗ ನಮಗೆ ಲಿಂಗಸೂರಿನ ಒಂದು ವಾಡಿಕೆ ಮಳೆ ಇದ್ದು 265.8 mm ಇರುತ್ತದೆ. ಸಿಂಧನೂರಿಗೆ ಬಂದಾಗ 279 mm ಇರುತ್ತದೆ. ಮಸ್ಕಿಗೆ ಬಂದಾಗ 220.7 mm ಮಳೆ ವಾಡಿಕೆ ಮಳೆಯಾಗಿರ್ತದೆ. ನಾವು ಈ ಮಳೆ ಒಂದು ಡೇಟಾ ಅನಲೈಸ್ ಮಾಡಿ ನೋಡಿದಾಗ ನಮಗೆ ಸುಮಾರು ಉಪವಿಭಾಗಕ್ಕೆ 1038.8 mm ಮಳೆಯಾಗಿರ್ತದೆ. ಅಂದರೆ ನಮಗೆ 113 mm ಮಳೆ ಎಕ್ಸಸ್ ಆಗಿ ಈ ಒಂದು ಮಾಹೆಯಲ್ಲಿ ಬಂದಿರುತ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಮುಖ್ಯ ವಿಭಾಗಕ್ಕೆ ಮುಖ್ಯ ಬೆಳೆಗಳ ಆಗಿರುವಂತಹ ಹೈಬ್ರಿಡ್ ಸಜ್ಜೆ, ತೊಗರಿ, ಹತ್ತಿ, ಸೂರ್ಯಕಾಂತಿ ಮತ್ತು ಭತ್ತ ಈ ಒಂದು ವಿಭಾಗಕ್ಕೆ ಈ ಮುಂಗಾರಿಯಲ್ಲಿ ಪ್ರಮುಖ ಬೆಳೆಗಳಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಮುಂಗಾರಿ ಹಂಗಾಮಿನಲ್ಲಿ ನಮ್ಮ ಒಂದು ಉಪ ವಿಭಾಗಕ್ಕೆ ಸುಮಾರು 3,278.03 quintal ಬಿತ್ತನೆ ಬೀಜಗಳನ್ನು ನಾವು ದಾಸ್ತಾನು ಮಾಡಿದ್ವಿ. ಅದೇ ರೀತಿಯಾಗಿ ವಿತರಣೆಯನ್ನು ಸುಮಾರು 2,954.75 quintal ರೈತರಿಗೆ, ಅಂದರೆ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಣ್ಣ ರೈತರು ದೊಡ್ಡ ರೈತರು ಎಲ್ಲ ಒಂದು ಕ್ಯಾಟಗರಿಯಲ್ಲಿ ಬರುವಂತಹ ರೈತರಿಗೆ ನಾವು ಬಿತ್ತನೆ ಬೀಜಗಳನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ದೀವಿ. ಈ ಗೊಬ್ಬರಕ್ಕೆ ಬಂದಾಗ ನಮಗೆ ಏಪ್ರಿಲಿಂದ ಹಿಡ್ಕೊಂಡು ಆಗಸ್ಟ್ ತನಕ ಸುಮಾರು ಈ ಒಂದು ಉಪವಿಭಾಗಕ್ಕೆ 50,399.9 metric tons ನಮಗೆ ಸಪ್ಲೈ ಆಗಬೇಕಾಗಿತ್ತು. ಅದು ಗುರಿಯಾಗಿತ್ತು ನಮ್ಮ ಒಂದು ಉಪವಿಭಾಗಕ್ಕೆ. ಮತ್ತು ಇಲ್ಲಿ ತನಕನೂ ನಮ್ಮ 3 talukas ಸುಮಾರು 28,711.15 metric tons ಈಗಾಗಲೇ ರಸಗೊಬ್ಬರನ್ನು ಸಪ್ಲೈ ಮಾಡಿದ್ದೀವಿ. ಇಲ್ಲಿ ನಮ್ಮ ಇಲಾಖೆಯಲ್ಲಿ ಸುಮಾರು ಯೋಜನೆಗಳನ್ನು ಸಹ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ ಯೋಜನೆಗಳಲ್ಲಿ ಎಲ್ಲ ರೈತರಿಗೂ ಭೂಮಿ ಸಿದ್ಧತೆಗಿರ್ಬೋದು, ಬೆಳೆ ಬೆಳೆಸಲಿಕ್ಕಿರ್ಬೋದು ಮತ್ತು ಉತ್ಪಾದನೆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೃಷಿ ಉಪಕರಣಗಳು ಕೃಷಿ ಪರಿಕರಗಳನ್ನು ಸಹ ರೈತರಿಗೆ ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಇವಾಗ ನಮಗೆ ಯೋಜನೆಗಳ ಜೊತೆಗೆ ನಾವು ಒಂದು ಈ ಮಳೆಯಿಂದ ಇರ್ಬೋದು ಅಥವಾ ಈ ಪ್ರವಾಹದಿಂದ ಇರ್ಬೋದು ಕ್ರಾಪ್ ಲಾಸ್ ಆಗಿರುವಂತಹ ಒಂದು ಪ್ರಮುಖ ಕಾರ್ಯವನ್ನು ಸಹ ನಾವು ಕೈಗೊಂಡಿದ್ದೀವಿ. ಈಗ ಈ ಒಂದು ಲಿಂಗಸುಗುರು ವಿಭಾಗದ ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ಬರುವಂತಹ ಹಳ್ಳಿಗಳಲ್ಲಿ ಸುಮಾರು 10 ನಾವು ಸರ್ವೆ ಮಾಡಿರುವ ಪ್ರಕಾರ ನಮಗೆ 59.8 hectares ನಮಗೆ ಈ ಪ್ರವಾಹದಿಂದ ಬೆಳೆ ಹಾನಿ ಆಗಿರೋದು ಕಂಡುಬಂದಿರುತ್ತದೆ. ಇದನ್ನು ನಾವು ನಮ್ಮ ಇಲಾಖೆಯ ಸಿಬ್ಬಂದಿಯವರ ಜೊತೆಗೆ ಮತ್ತು ರೆವಿನ್ಯೂ ಇಲಾಖೆಯವರೊಂದಿಗೆ ಜಾಯಿಂಟ್ ಸರ್ವೆ ಒಂದು ಸಮೀಕ್ಷೆಯನ್ನು ಮಾಡಿ ಈಗಾಗಲೇ ಒಂದು ಮಾಹಿತಿಯನ್ನು ನಾವು ಸಂಬಂಧಪಟ್ಟಂಥ ತಾಲೂಕಿನ ತಹಸೀಲ್ದಾರ್ ಅವರಿಗೆ ನಾವು ಈಗಾಗಲೇ ನಾವು ಸಲ್ಲಿಸಿದ್ದೀವಿ. ನೆಕ್ಸ್ಟು ಪ್ರಮುಖವಾದಂಥ ಒಂದು ಯೋಜನೆ ಅಂತಂದರೆ ಇವಾಗ PM Kisan ಅಂತ ಹೇಳ್ತಾ ಇದ್ದೀವಿ. ಇದರಲ್ಲೂ ಸಹ ಸುಮಾರು ನಾವು ರೈತರಿಗೆ ಅವರ ಅರ್ಜಿಗಳನ್ನು ಏನು ಸರ್ಕಾರ ನಿಗದಿಪಡಿಸಿರುವಂಥ ಒಂದು ಸಂಖ್ಯೆಯಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿದ್ವಿ. ಅವರಿಗೆ 5% ನಾವು ವೆರಿಫಿಕೇಷನ್ ಮಾಡಿ ಈಗಾಗಲೇ ಎಲ್ಲ ದಾಖಲಾತಿಗಳನ್ನು ನಾವು ಸರಿಪಡಿಸಿ ಸಲ್ಲಿಸಲಾಗಿದೆ. ಇನ್ನು 10% ಈ PM Kisan ರೈತರ ಒಂದು ದಾಖಲಾತಿಗಳನ್ನು ಮಾಡುವಂಥ ಒಂದು ಕಾರ್ಯ ಪ್ರಗತಿಯಲ್ಲಿದೆ. ಅದೇ ರೀತಿ ಬಂದಾಗ ಇನ್ನೊಂದು ಪ್ರಮುಖವಾದಂಥ ಒಂದು ಯೋಜನೆ ಅಂತಂದರೆ ಬೆಳೆ ಸಮೀಕ್ಷೆ. ಈ ರೈತರಿಗಾಗಿ ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪನ್ನು ಈಗಾಗಲೇ ನಾವು ನೂತನವಾಗಿ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಬೆಳೆ ಸಮೀಕ್ಷೆ ಆ್ಯಪ್ ಅಂದರೆ ಏನು ಅನ್ನೋದನ್ನು ನಾನು ಒಂದು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ರೈತ ಬಾಂಧವರಿಗೆ ತಮ್ಮ ಜಮೀನಲ್ಲಿ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಮೇತ ಅಪ್ಲೋಡ್ ಮಾಡುವಂತಹ ಒಂದು ವಿನೂತನವಾದ ಒಂದು ಯೋಜನೆ ಇದಾಗಿರ್ತದೆ. ಇದರ ಒಂದು ಲಾಭವನ್ನು ಸಮಸ್ತ ರೈತರು ಪಡ್ಕೊಳ್ಬೇಕು ಅಂತ ಸಹ ನಾನು ಈ ಮೂಲಕ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಬೆಳೆ ಸಮೀಕ್ಷೆ ಆ್ಯಪ್ ಅಂದರೆ ಏನು, ಅದನ್ನು ಯಾವ ರೀತಿ ನಾವು ಅಳವಡಿಕೆ ಮಾಡ್ಕೋಬೇಕು, ಅದರಲ್ಲಿ ಯಾವ್ಯಾವ ಒಂದು ಅಂಶಗಳನ್ನು ನಾವು ಪಾಲನೆ ಮಾಡ್ಕೋಬೇಕು ಅನ್ನೋದನ್ನ ಬಗ್ಗೆ ನಾನು ಒಂದೆರಡು ಮಾತಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗೂಗಲ್ ಪ್ಲೇ ಸ್ಟೋರಲ್ಲಿ ಅಥವಾ ಒಂದು ಪ್ಲೇ ಸ್ಟೋರಲ್ಲಿ ಹೋದಾಗ ಅಲ್ಲಿ ಫಾರ್ಮರ್ಸ್ ಕ್ರಾಪ್ ಸರ್ವೆ ಆ್ಯಪ್ 2021-22 ಅನ್ನೋದನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಬೇಕಾಗ್ತದೆ. ತದನಂತರ ಈಗಿನ ಯಾವ ವರ್ಷದಲ್ಲಿ ನಾವು ಈ ಒಂದು ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅನ್ನೋ ತಿಳ್ಕೊಂಡ್ಬಿಟ್ಟು ಆ ವರ್ಷದ ಆರ್ಥಿಕ ವರ್ಷ ಮತ್ತು ಯಾವ ಒಂದು ಹಂಗಾಮಿನಲ್ಲಿ ನಾವು ಈ ಒಂದು ಆ್ಯಪನ್ನು ಬಳಸ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಂಡು ಆ ಮಾಹಿತಿಯನ್ನು ಸಲ್ಲಿಸಬೇಕಾಗ್ತದೆ. ಎಕ್ಸಾಂಪಲ್ ಆಗಿ ಹೇಳಬೇಕಂತಂದ್ರೆ ಈ ವರ್ಷ ನಾವು ಮುಂಗಾರಿಯಲ್ಲಿ ಮಾಡ್ಕೋಬೇಕಾದ್ರೆ 2021 ಅಂತ ನಾವು ವರ್ಷದವನ್ನು ನಮೋದನೆ ಮಾಡ್ಕೋಬೇಕು. ತದನಂತರ ಋತು ಅಂತಂದ್ರೆ ನಾವು ಮುಂಗಾರಿಯಲ್ಲಿ ಮಾಡೋದ್ರಿಂದ ಮುಂಗಾರಿ ಅಂತಂದು ನಾವು ದಾಖಲಿಸಬೇಕಾಗ್ತದೆ. ಅದಾದ್ಮೇಲೆ ಆ ಒಂದು ಆ್ಯಪ್ ರೈತನ ಹೆಸರು ಮೊಬೈಲ್ ಸಂಖ್ಯೆ ಕೇಳಿದಾಗ ನಾವು ಯಾವ ಒಂದು ರೈತರ ಜಮೀನಲ್ಲಿ ಅವರ ಒಂದು ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ಟು ಆ ರೈತರ ಒಂದು ಹೆಸರು ಮತ್ತೆ ಮೊಬೈಲ್ ಸಂಖ್ಯೆಯನ್ನು ಸಹ ನಾವು ನಮೂದಿಸಬೇಕಾಗ್ತದೆ. ನಮೂದಿಸಿದ ನಂತರ OTP ಬರ್ತದೆ. ಆ OTP ರೈತರ ಒಂದು ಮೊಬೈಲ್ಗೆ ಹೋಗಿರೋದ್ರಿಂದ OTP ಸಂಖ್ಯೆಯನ್ನು ನೋಂದಣಿ ಮಾಡ್ಕೋಬೇಕಾಗ್ತದೆ. ತದನಂತರ ಮಾಸ್ಟರ್ ವಿವರ ಡೌನ್ಲೋಡ್ ಮಾಡಬೇಕಾಗ್ತದೆ. ಅದಾದ್ಮೇಲೆ ಪಹಣಿ ಮತ್ತು ಮಾಲೀಕರ ಹೆಸರನ್ನು ಸಹ ಅಲ್ಲಿ ಕೇಳಿದಾಗ ಆ ಒಂದು ಪಾಣಿ ಮೇಲೆ ನಾವು ಕ್ಲಿಕ್ ಮಾಡಿ ಆ ಪಾಣಿ ಸಂಖ್ಯೆಯನ್ನು ಸಹ ನಾವು ಹಾಕಬೇಕು. ತದನಂತರ ಮಾಲೀಕರ ಹೆಸರನ್ನು ಸಹ ನಾವು ನಮೂದಿಸಬೇಕಾಗ್ತದೆ. ಇದು ಪ್ರತಿಯೊಂದು ಜಿಲ್ಲೆಯ ತಾಲೂಕಿನ ಎಲ್ಲ ಹೋಬಳಿ ಗ್ರಾಮ ಅದನ್ನೆಲ್ಲ ನಾವು ನಮೂದಿಸಬೇಕು. ಅಂದರೆ ಯಾವ ತಾಲೂಕಿನಲ್ಲಿ ಈ ಒಂದು ಸಮೀಕ್ಷೆ ಮಾಡ್ತಾ ಇದೀವೋ, ಯಾವ ಗ್ರಾಮದಲ್ಲಿ ಈ ಸಮೀಕ್ಷೆ ಮಾಡ್ತಾ ಇದೀವೋ, ಆ ಗ್ರಾಮದ ಹೆಸರು, ತಾಲೂಕಿನ ಹೆಸರು, ಆ ಜಿಲ್ಲೆ ಹೆಸರು ಮತ್ತು ಸರ್ವೆ ನಂಬರ್ಗಳನ್ನ ಅದ್ರ ಜೊತೆಗೆ ಇಸ ಇದ್ರೆ ಸಹ ಇಸದ ಸಂಖ್ಯೆಯನ್ನು ಸಹ ನಾವು ನಮೂದಿಸಬೇಕಾಗ್ತದೆ. ನಂತರ ಆ ಮಾಲೀಕರ ಹೆಸರನ್ನು ಸಹ ನಾವು ಆಯ್ಕೆ ಮಾಡ್ಕೋಬೇಕು. ಅವರ ಕ್ಷೇತ್ರವನ್ನು ಸಹ ನಮೂದನೆ ಮಾಡಬೇಕಾಗ್ತದೆ. ಆಮೇಲೆ ರೈತರು ತಮ್ಮ ಸ್ವಂತ ಜಮೀನಲ್ಲಿ ವಿವರವನ್ನು ದಾಖಲಿಸ್ತಿದ್ದಾರೆ ಅಂತವರ ಅವರ ಸ್ವಂತ ಜಮೀನಂದು ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅಥವಾ ಬೇರೆಯವರ ಒಂದು ಸಂಬಂಧಿಕರ ಹೊಲದಲ್ಲಿ ನಾವು ಈ ಸಮೀಕ್ಷೆ ಮಾಡ್ತಾ ಇದ್ರೆ ಅಲ್ಲಿ ಸಂಬಂಧಿಕರು ಅಂತಂದು ನಾವು ಮಾಹಿತಿಯನ್ನು ಆ ಒಂದು ಮೊಬೈಲ್ ಅಪ್ಲೋಡ್ ಮಾಡಬೇಕಾಗ್ತದೆ. ಮುಂದೆ ರೈತರು ತಮ್ಮ ಜಮೀನಲ್ಲಿ ಬೆಳೆದಿರುವಂತಹ ವಿವರಗಳನ್ನು ದಾಖಲಿಸಿ ಪ್ರತಿ ಬೆಳೆಯ ವಿಸ್ತೀರ್ಣದ ಜೊತೆಗೆ ಅವರು ತಮ್ಮ ಕ್ಷೇತ್ರದಲ್ಲೇ ಯಾವ ಬೆಳೆಯನ್ನು ಬೆಳೆದಿರುತ್ತಾರೆ ಅನ್ನೋದನ್ನ ಫೋಟೋ ತೆಗೆದುಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅಪ್ಲೋಡ್ ಮಾಡಿದ ಮೇಲೆ ಬೆಳೆಯ ಮಾಹಿತಿಯನ್ನು ಪ್ರತಿ ಗ್ರಾಮಕ್ಕೆ ನೇಮಿಸಲಾದಂತಹ ಇಲಾಖೆ ಅಧಿಕಾರಿಗಳು ಮತ್ತು ಈಗ ಏನು PRs ಅಂತ ನಾವೇನು ಆಯ್ಕೆ ಮಾಡಿರ್ತೀವೋ ಅವರು ಪರಿಶೀಲನೆ ಮಾಡಿ ನಮೂದಿಸಬೇಕಾಗ್ತದೆ. ಈ ಒಂದು ಬೆಳೆ ಸಮೀಕ್ಷೆ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ. ಅದು ಯಾವ ರೀತಿಯಪ್ಪ ಅಂತಂದ್ರೆ ಈ ಸಂಗ್ರಹಿಸಲಿದ ಈ ಬೆಳೆ ಮಾಹಿತಿಯನ್ನು ಆಧರಿಸಿ ಸರ್ಕಾರದಿಂದ ಅನುಷ್ಠಾನಗೊಳ್ಳುತ್ತಿರುವ ಎಲ್ಲ ಯೋಜನೆಗಳ ಒಂದು ಸಹಾಯ ಧನವನ್ನು, ಪರಿಹಾರವನ್ನು ಮತ್ತೆ ಬೆಂಬಲ ಬೆಲೆಯನ್ನು ಅದರ ಜೊತೆಗೆ ಬೆಳೆ ಸಾಲವನ್ನು ಸಹ ರೈತರು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತಂದು ನಾನು ಈ ಮೂಲಕ ರೈತರಿಗೆ ತಿಳಿಸ್ತಾ ಇದ್ದೆ. ತಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಾದಾಗ ಸಂಗ್ರಹಿಸಬೇಕಾಗಿತ್ತು ಅಥವಾ ಮಾಹಿತಿ ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಹತ್ತಿರದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಭೇಟಿ ಮಾಡಬಹುದು ಮತ್ತು ಅದರ ಜೊತೆಗೆ ಕಂದಾಯ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನು ಸಹ ಸಂಪರ್ಕ ಮಾಡ್ಕೋಬೇಕು. ನಂತರ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳನ್ನು ಸಹ ಭೇಟಿ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಹಲವು ಯೋಜನೆಗಳು ಬಗ್ಗೆ ಮತ್ತು ರೈತರಿಗಾಗಿ ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಮೇಡಮ್ ಅವರು ಕೊಟ್ಟರು. ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ಮೇಡಮ್ ಅವರಿಗೆ ಧನ್ಯವಾದಗಳು. ಇದುವರೆಗೆ ರೈತರಿಗಾಗಿ ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ ಈ ಕುರಿತು ಲಿಂಗಸೂಗೂರಿನ ಕೃಷಿ ಇಲಾಖೆಯ ಉಪ ನಿರ್ದೇಶಕಿ ಡಾಕ್ಟರ್ ಎನ್ ಸರಸ್ವತಿ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳೋಣ ಮಾನ್ವಿ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯ ತಾಂತ್ರಿಕ ಮಾಹಿತಿ ಈ ಕುರಿತು ಮಾನ್ವಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಹುಸೇನ್ ಸಾಬ್ ಅವರಿಂದ ಮಾಹಿತಿಯನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಭಾಗಗಳಲ್ಲಿ ವಿವಿಧ ಹಳ್ಳಿ ಮಟ್ಟದಲ್ಲಿ ಬೆಳೆಗಳ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಸದ್ಯದಲ್ಲಿ ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಸಜ್ಜೆ ಮುಂತಾದ ಬೆಳೆಗಳಿದ್ದಾವೆ, ಈ ಬೆಳೆಗಳಲ್ಲಿ ಏನು ಸಮಸ್ಯೆ ಇದೆ, ಜೊತೆಗೆ ಇಲಾಖೆ ಏನು ಅವರಿಗೆ ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ಕೊಡ್ತಾ ಇದೆ, ರೈತರು ಏನು ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಗಳನ್ನು ತಗೋಬೇಕಾಗಿದೆ, ವಿಶೇಷವಾಗಿ ತೊಗರಿ, ಹತ್ತಿ, ಸಜ್ಜೆ ಮತ್ತು ಇತರೆ ಬೆಳೆಗಳು, ಏನು ಒಂದು ಸೂರ್ಯಕಾಂತಿ ಇರ್ಬೋದು ಮುಂತಾದ ಬೆಳೆಗಳಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ, ಜೊತೆಗೆ ಇಲಾಖೆಯಲ್ಲಿ ಏನು ಕೆಲವೊಂದು ಕೃಷಿ ಪರಿಕರಗಳು ರೈತರಿಗೆ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಮಾನ್ವಿ ತಾಲೂಕಿನಲ್ಲಿ ದೊರೀತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ವಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಹುಸೇನ್ ಸಾಹೇಬ್ ಅವರು ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ, ಬನ್ನಿ ವಿಚಾರವನ್ನು ಕೇಳೋಣ. ಈ 2021-22 ಸಾಲಿನ ಮುಂಗಾರು ಹಂಗಾಮು ಆಶಾದಾಯಕವಾಗಿ ಪ್ರಾರಂಭವಾಗಿತ್ತು. ಜುಲೈದಲ್ಲಿ ಚೆನ್ನಾಗಿ ಮಳೆ ಆಗಿತ್ತು. ನಮಗೆ ಜುಲೈದಲ್ಲಿ 28% ಅಧಿಕವಾಗಿ ಮಳೆ ಆಗಿತ್ತು. ಮಳೆಯಾದ ಪ್ರಯುಕ್ತ ರೈತ ಬಂಧುಗಳು ಎಲ್ಲರೂ ಮಳೆಯಾಶ್ರಿತ ಪ್ರದೇಶದಲ್ಲಿ ಮತ್ತು ನೀರಾವರಿ ಪ್ರದೇಶದಲ್ಲಿ ತಾಲೂಕಿನ ಮುಖ್ಯವಾದ ಬೆಳೆಗಳಾದ ಭತ್ತ, ತೊಗರಿ ಮತ್ತು ಹತ್ತಿ ಬೆಳೆಗಳನ್ನು ಬಿತ್ತನೆ ಮಾಡಿದ್ರು. ಇಲ್ಲಿವರೆಗೆ ಸುಮಾರು 70-80% ಬಿತ್ತನೆಯಾಗಿದೆ. ಆದರೆ ಆಗಸ್ಟ್ ತಿಂಗಳಲ್ಲಿ ನಮಗೆ ಬರಬೇಕಾದಷ್ಟು ಮಳೆ ಬರಲಿಲ್ಲ. ನಮಗೆ ಆ್ಯಕ್ಚುಲಿ ನಾರ್ಮಲ್ ಆಗಿ 75 mm ಮಳೆ ಬರಬೇಕಾಗಿತ್ತು, ಇಲ್ಲಿವರೆಗೆ 11 mm ಮಾತ್ರ ಬಂದಿದೆ. 85% ನಮಗೆ ಮಳೆಯ ಕೊರತೆ ಕಂಡು ಬರ್ತಾ ಇದೆ. ತಾಲೂಕಿನ ಮುಖ್ಯವಾದ ಬೆಳೆಗಳಾದ ಮುಖ್ಯವಾದ ಮಳೆಯಾಶ್ರಿತ ಬೆಳೆ ಅಂದರೆ ನಮಗೆ ತೊಗರಿ ಮತ್ತು ಹತ್ತಿ. ಹತ್ತಿ ಬೆಳೆ ಸುಮಾರು ನಮ್ಮಲ್ಲಿ ಮಾನ್ವಿ ತಾಲೂಕಿನಲ್ಲಿ 25,000 hectare ಬಿತ್ತನೆಯಾಗಿದೆ. ಮತ್ತು ಈ ಹತ್ತಿ ಬೆಳೆಯು ಚೆನ್ನಾಗಿ ಬೆಳವಣಿಗೆ ಹಂತದಲ್ಲಿದೆ. ಬೆಳವಣಿಗೆ ಅಂತ ಅಂದರೆ 30-45 ದಿನಗಳವರೆಗಿನ ಬೆಳೆ ಇದೆ. ಈ ಬೆಳೆಗೆ ಈಗ ಅಲ್ಲಲ್ಲಿ ತೇವಾಂಶದ ಕೊರತೆ ಕಂಡು ಬರ್ತಾ ಇದೆ. ಡ್ರಿಸ್ಲಿಂಗ್ ಮಳೆ ಬಂದಿರೋದ್ರಿಂದ ಪರವಾಗಿಲ್ಲ. ಕಪ್ಪು ಜಮೀನಿನಲ್ಲಿ ಜುಲೈದಲ್ಲಿ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಡೀಪ್ ಬ್ಲ್ಯಾಕ್ ಸಾಯಿಲ್ ಆಗಿರೋದ್ರಿಂದ ತೇವಾಂಶದ ಕೊರತೆಯನ್ನು ಕಂಡು ಬಂದಿಲ್ಲ. ಆದರೆ ಹಿರೇಕೊಟ್ನಿಕಲ್ ಕಡೆ ಏನಾಗಿದೆ, ಅಲ್ಲಲ್ಲಿ ಮೇಲ್ಮಟ್ಟದ ಒಂದು ಜಮೀನುಗಳಲ್ಲಿ ಮಳೆ ಕೊರತೆಯಿಂದ ತೇವಾಂಶದ ಕೊರತೆ ಕಂಡು ಬರ್ತಾ ಇದ್ದು, ಇನ್ನೂ ಒಂದು 8 ದಿನಗಳಲ್ಲಿ ಮಳೆ ಬರದೇ ಇದ್ದರೆ ಒಂದು ಹತ್ತಿಯ ಬೆಳವಣಿಗೆ ಕುಂಠಿತವಾಗುವ ಸಾಧ್ಯತೆಗಳಿವೆ. ಈಗ ರೈತರಿಗೆ ನಾವು ತಿಳಿಬಳಸಿದ್ರೆ ಇದು ಹತ್ತಿ ಬೆಳೆಯಲ್ಲಿ 30-45 ದಿನಗಳ ಬೆಳೆ ಇರೋದರಿಂದ ಇದು ಇಲ್ಲಿ ಹೂವು ಮತ್ತು ಮಗ್ಗು ಆಡುವ ಹಂತದಲ್ಲಿರುತ್ತೆ. ಈ ಹತ್ತಿ ಬೆಳೆಗೆ ಮಾರಕವಾದ ಒಂದು ಕೀಟ ಅಂದರೆ ನಮಗೆ ಗುಲಾಬಿ ಕಾಯಕೊರಕ. ಈ ಗುಲಾಬಿ ಕಾಯಕೊರಕನ ನಿರ್ವಹಣೆ ಮಾಡಲಿಕ್ಕೆ ಈ ಹಂತದಲ್ಲಿ 30-45 ದಿನಗಳ ಹಂತದಲ್ಲಿ ರೈತ ಬಂಧುಗಳು ಅದು ಗುಲಾಬಿ ಕಾಯಕೊರಕದ ಒಂದು ತತ್ತಿಯಾಗಲಿ ಅಥವಾ ಮರಿ ಹುಳುಗಳಾಗಲಿ ಕಂಡು ಬಂದರೆ ಅಥವಾ ಮೊಗ್ಗಿನಲ್ಲಿ ಅಥವಾ ಹೂವಿನಲ್ಲಿ ಏನಾದ್ರು ತತ್ತಿಗಳು ಕಂಡು ಬಂದರೆ ಅದನ್ನು ನಾಶಪಡಿಸಬೇಕು. ಮತ್ತು ಇದನ್ನು ಹೆಂಗೆ ಮಾಡಬೇಕಂದ್ರೆ ಫೆರ್ಮೋನ್ ಟ್ರ್ಯಾಪ್ಸ್ ಅಂದರೆ ಮೋಹಕ ಬಲೆಗಳನ್ನು ಎಕರೆಗೆ 2 ಹಾಕಿ ಅಂದರೆ ಮಾನಿಟರ್ ಮಾಡಲಿಕ್ಕೆ 2 ಹಾಕಿ ಅದು ಗುಲಾಬಿ ಕಾಯಕೊರಕರು ಏನಾದರೂ ಇದ್ದರೆ ಅದು ಗಂಡು ಪತಂಗ ಬಂದು ಮೋಹಕ ಬಲೆಯಲ್ಲಿ ಬೀಳುತ್ತೆ. ಇದರಿಂದ ನಮಗೆ ಜಮೀನಿನಲ್ಲಿ ಗುಲಾಬಿ ಕಾಯಕೊರಕ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನು ರೈತರು ಅನುಸರಿಸಬೇಕು. ಮತ್ತು ಇದು ಗುಲಾಬಿ ಕಾಯಕೊರಕ ಇದೆ ಅಂತ ಕಂಡು ಬಂದ ಕೂಡಲೇ ನಾವು ಎಕರೆಗೆ 5 ಮೋಹಕ ಬಲೆಗಳನ್ನು ಅಳವಡಿಸಬೇಕಾಗುತ್ತೆ, ಇನ್ಸ್ಟಾಲ್ ಮಾಡಬೇಕು. ನಂತರ ಇಲ್ಲಿ ಮೊದಲು ಗುಲಾಬಿ ಕಾಯಕೊರಕದ ತತ್ತಿನಾಶಕವಾದ ಪ್ರೊಫೆನೋಫಾಸನ್ನು ರೈತರು 2 mL ಪ್ರತಿ ಲೀಟರಿಗೆ ನೀರಿಗೆ ಸಿಂಪರಣೆ ಮಾಡಬೇಕು. ಎಕರೆಗೆ 200-250 ಲೀಟರ್ ಸಿಂಪರಣಾ ದ್ರಾವಣವನ್ನು ರೈತರು ಸಿಂಪಡಿಸಬೇಕಾಗತ್ತೆ. ಸಿಂಪಡಿಸೋದಂದರೆ ಮೇಲೆ ಮೇಲೆ ಸಿಂಪಡಿಸಿಕೊಂಡು ಹೋಗಬಾರ್ದು. ಎಲ್ಲ ಕಡೆ ಎಲೆಗಳಲ್ಲಿ ಮಗ್ಗುಗಳಿಗೆ ಮತ್ತು ಮೇಲು ಚಿಗುರು ಬಂದಿರ್ತಲ್ಲ ಅಲ್ಲಿ ಸಿಂಪರಣೆ ಮಾಡಿದಾಗ ಈ ಗುಲಾಬಿ ಕಾಯಕೊರಕದ ತತ್ತಿ ಏನಾರ ಕಂಡು ಬಂದಿದ್ರೆ ಅದು ನಾಶವಾಗುತ್ತೆ. ಸದ್ಯಕ್ಕೆ ನಮಗೆ ಈ ಗುಲಾಬಿ ಕಾಯಕ ನಿರ್ವಹಣೆ ಮಾಡಿಬಿಟ್ರೆ ನಮಗೆ ಎಕರೆಗೆ 15-20 ಕ್ವಿಂಟಲ್ ಇಳುವರಿ ಬರುವ ಸಾಧ್ಯತೆ ಇದೆ. ಯಾಕಂದರೆ ಲಾಸ್ಟ್ ಕೊಳೆದ ಒಂದು ವರ್ಷಗಳಲ್ಲಿ ನಾವು ನೋಡಿದಾಗ ಒಳ್ಳೊಳ್ಳೆ ರೈತರು 20-25 ತನ ಇಳುವರಿ ಪಡೆದಿದ್ದಾರೆ. ಈ ನಿಟ್ಟಿನಲ್ಲಿ ರೈತ ಬಂಧುಗಳು ಆ ಗುಲಾಬಿ ಕಾಯಕೊರಕನ್ನು ಅಥವಾಟಿಗೆ ತಗೊಂಡ್ರೆ ಸಾಕು, ಹೆಚ್ಚಿನ ಇಳುವರಿ ಪಡೆಯಬಹುದು ಅಂತ ಅನಿಸಿಕೆ ಇದೆ. ನಂತರ 45 ದಿನ ನಂತರ ಗುಲಾಬಿ ಕಾಯಕೊರಕನ್ನು ಕಂಡು ಬಂತ ಅಂದರೆ ಒಂದು 15 ದಿನಕ್ಕೊಮ್ಮೆ ನಾವು ಇತರೆ ಕೀಟನಾಶಕಗಳಾದ ಅಸೆಫೇಟ್ ಇರ್ಬೋದು, ಲ್ಯಾಂಬ್ಡಾ ಸೈಲೆತ್ರನ್ ಇರ್ಬೋದು, ಅದನ್ನು ಮಿಕ್ಸ್ ಮಾಡಿ ಸಿಂಪರಣೆ ಮಾಡೋದರಿಂದ 2-3 ಬಾರಿ ಮಾಡೋದರಿಂದ ಈ ಗುಲಾಬಿ ಕಾಯಕೊರಕದ ಅಥಾರಿಟಿ ಬರುತ್ತೆ. ಮತ್ತು ಈ ಕೀಟಕ್ಕೆ ತುತ್ತಾದ ಒಂದು ಮಗ್ಗುಳವೆಲ್ಲ ಕಂಡು ಬಂದರೆ ಅವನ್ನು ತೆಗೆದು ನಾಶಪಡಿಸಬೇಕಂತ ಕೇಳಿಕೊಳ್ತೀವಿ. ಇದು ಹತ್ತಿಯಲ್ಲಿ ಮುಖ್ಯವಾದ ಕೀಟ ಮತ್ತು ನಿರ್ವಹಣೆ ಕ್ರಮ. ಇತರೆ ರಸ ಇರುವ ಕೀಟಗಳು ಬರ್ತವೆ. ರಸ ಇರುವ ಕೀಟಕ್ಕೆ ಯಾವುದಾದ್ರೂ ಸಸ್ಯ ಸಂರಕ್ಷಣ ಔಷಧಿಯನ್ನು ಸಿಂಪರಣೆ ಮಾಡಿದ್ರೆ ಅದು ಅಥಾರಿಟಿಗೆ ಬರುತ್ತೆ. ಇನ್ನು ಒಂದು ತೊಗರಿ ಬೆಳೆ ಮುಖ್ಯವಾದ ಡ್ರೈ ಕ್ರಾಪ್ ಆಗಿರೋದ್ರಿಂದ ತೊಗರಿಯಲ್ಲಿ ಈಗ ಬೆಳವಣಿಗೆ ಹಂತದಲ್ಲಿದೆ. ಈ ಆಗಸ್ಟ್ನಲ್ಲಿ ತೇವಾಂಶದ ಕೊರತೆ ಕಂಡು ಬರಬಹುದು. ಕಪ್ಪು ಭೂಮಿಯಲ್ಲಿ ಏನಾಗಲ್ಲ, ರೆಡ್ ಸಾಯಿಲ್ ಅಂದರೆ ಕೆಂಪು ಮಣ್ಣಿನಲ್ಲಿ ತೇವಾಂಶದ ಕೊರತೆ ಕಂಡು ಬರಬಹುದು. ಇದಕ್ಕಾಗಿ ನಮ್ಮ ರೈತರು ಇಂಟರ್ಕಲ್ಟಿವೇಷನ್ನು ಮತ್ತು ಕಳೆ ನಿಯಂತ್ರಣ ಮಾಡಿಕೊಳ್ಳೋದ್ರಿಂದ ಇಂಟರ್ಕಲ್ಟಿವೇಷನ್ ಮಾಡೋದ್ರಿಂದ ತೇವಾಂಶವನ್ನು ಕಾಪಾಡಬಹುದು. ಮತ್ತು ಎಲ್ಲೆಲ್ಲಿ ಒಂದು ನೀರಿನ ಲಭ್ಯತೆ ಇದೆ, ಬೋರ್ವೆಲ್ ಇರ್ಬೋದು, ಕೊಳವೆ ಅಂತ ಕರಿತೀವಿ ಅದು ಇರ್ಬೋದು, ಮತ್ತು ಹಳ್ಳಗಳ ಮಧ್ಯೆ ಪಂಪ್ ಸೆಟ್ ಇರ್ಬೋದು, ಅಲ್ಲಿ ಏನು ಮಳೆ ಬಂದಿರೋದಲ್ಲೋ ಅಲ್ಲಿ ರೈತ ಬಂಧುಗಳು ಒಂದು ನೀರನ್ನು ಕೊಟ್ಟಾಗ ಈ ಹತ್ತಿ ಆಗಲಿ ತೊಗರಿ ಆಗಲಿ ಒಂದು ಬೆಳವಣಿಗೆ ತೆರದಲ್ಲಿರೋದ್ರಿಂದ ಅವನ್ನು ಕಾಪಾಡಿಕೊಳ್ಬೇಕಂತ ಹೇಳ ಬಯಸ್ತೇನೆ. ಇಷ್ಟು ಬೆಳೆಗಳು ಮತ್ತೆ ಭತ್ತದಲ್ಲಿ ನಮಗೆ ಡಿ ಎಸ್ ಆರ್ ಅಂದರೆ ಕೂರಿಗೆ ಬಿತ್ತನೆಯಿಂದ ಮಾಡಿದ್ದು ಇದೆ, ಮತ್ತೆ ಟ್ರಾನ್ಸ್ಪ್ಲಾಂಟಿಂಗ್ ಇನ್ನೂ ನಡೆದಿದೆ, ಅದರಲ್ಲಿ 80% ಆಲ್ರೆಡಿ ಟ್ರಾನ್ಸ್ಪ್ಲಾಂಟಿಂಗ್ ಆಗಿದೆ. ಈಗ ರೈತ ಬಂಧುಗಳು ಇದು ವಿವಿಧ ಹಂತಗಳಲ್ಲಿ ಸಸಿ ನಾಟಿ ಮಾಡೋದ್ರಿಂದ ಬೆಳವಣಿಗೆ ಹಂತದಲ್ಲಿದೆ. ಈಗ ಸಸ್ಯ ನಾಟಿ ಆಗಿಯಾಗಲೇ 10-20 ದಿವಸ ಆಗಿದಂತ ಬೆಳವಣಿಗೆ ಬೆಳೆಗಳಿಗೆ ಟೆಂಬರ್ ಬರಬಹುದು, ಕಾಂಡ ಕೊರಕ ಅಂತೇಳಿ, ಅದನ್ನ ಹತೋಟಿ ಮಾಡಲಿಕ್ಕೆ 4-8-3G ಗ್ರಾನ್ಯೂಲ್ಸ್ ಅವರು ನೆಲಕ್ಕೆ ಹಾಕಿದರೆ ಕಂಟ್ರೋಲಿಗೆ ಬರುತ್ತೆ. ಮತ್ತು ನೀರನ್ನು ನಿರ್ವಹಣೆಯನ್ನು ಚೆನ್ನಾಗಿ ಮಾಡಬೇಕು. ನೀರು ಇದೆ ಅಂತೇಳಿ ನಾವು ಗೇಣ್ ಮಟ್ಟ ಮೊಳಕಾಲು ಮಟ್ಟ ನೀರು ನಿಂದ್ರಿಸೋಕ್ಕೆ ದಯಮಾಡಿ ಹೋಗಬಾರ್ದು. ನಮಗೆ 4-5 ಇಂಚು ನೀರಿದ್ರೆ ಸಾಕು, ಅದರಿಂದ ನಾವು ಒಳ್ಳೆ ಬೆಳೆ ಬೆಳಿಬೋದು. ಮತ್ತು ನಾನು ಭತ್ತ ಬೆಳೀತಕ್ಕಂಥ ರೈತರಿಗೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಯೂರಿಯಾ ರಸಗೊಬ್ಬರವನ್ನು ಹೆಚ್ಚಿಗೆ ಬಳಸಬೇಡಿ. ಯೂರಿಯಾ ರಸಗೊಬ್ಬರವನ್ನು ಹೆಚ್ಚಿಗೆ ಬಳಸೋದ್ರಿಂದ ರಸ ಇರುವ ಕೀಟಗಳು ಹೆಚ್ಚಾಗಿ ಮೋದರ್ಸ ಕಣೆಗಳು ಅಂತ ಬಂದಿತ್ತು, ಅದು ಬರ್ಬೋದು. ಮತ್ತು ಮುಂದೆ BPH ಕಂದು ಜಿಗಿಗಳು ಅಂತ ಇರುತ್ತೆ, ಅದು ಬರ್ಬೋದು. ಅದಕ್ಕಾಗಿ ಯೂರಿಯಾ ರಸಗೊಬ್ಬರನ ಕಡಿಮೆ ಬಳಸೋದ್ರಿಂದ ನಾವು ಈ ಬೆಳವಣಿಗೆ ಸಸ್ಯ ಸೆಕ್ಯುಲೆಂಟ್ ಆಗಿ ಅಂದರೆ ಮೆತ್ತಗೆ ಬೆಳೆಯುತ್ತೆ, ಹಸಿರಾಗಿ ಬೆಳೆಯುತ್ತೆ, ಅದರಿಂದ ರಾಗು ಕೀಟಗಳು ಹೆಚ್ಚಾಗ್ತವೆ. ಅದಕ್ಕೆ ಯೂರಿಯಾ ಕಡಿಮೆ ಮಾಡಬೇಕು. ನೀವು ಬಳಸ್ತಕ್ಕಂಥ ಕಾಂಪ್ಲೆಕ್ಸ್ಗಳಲ್ಲಿ ಯೂರಿಯಾದ ಅಂಶ ಇರುತ್ತೆ. ಅಂದರೆ ಯೂರಿಯಾ ಅಂದರೆ ಏನು? ಸಾರಜನಕ. ಸಾರಜನಕದ ಅಂಶ ನೀವು ಯಾವುದೇ ಕಾಂಪ್ಲೆಕ್ಸ್ ಮಿಶ್ರ ಗೊಬ್ಬರ ತೊಗೊಂಡ್ರೆ ಅದರಲ್ಲಿ ಇರುತ್ತೆ. ಅದಕ್ಕೆ ದಯಮಾಡಿ ಆದಷ್ಟು ಕಡಿಮೆ ಮಾಡಬೇಕಂತ ಕೇಳ್ಕೊಳ್ತೇನೆ. ಮತ್ತು ಇನ್ನೊಂದು ಮುಖ್ಯವಾದ ಬೆಳೆಗಳಂದರೆ ಸಜ್ಜೆ ಅವೆಲ್ಲ ಇದ್ದಾವೆ, ಅದಕ್ಕೂ ಸಹಿತ ಇಂಟರ್ ಕಲ್ಟಿವೇಷನ್ ಮಾಡಿಕೊಂಡು ರೈತರು ಇದು ಮಾಡ್ಕೋಬೋದು. ಈ ಎಲ್ಲ ಬೆಳೆಗಳಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ನಾವು ಬೆಳವಣಿಗೆ ಹೆಚ್ಚಿನ ಮಾಡಲಿಕ್ಕೆ ಸಮೃದ್ಧಿ ಅಂತೇಳಿ ಔಷಧಿ ಇದೆ, ಅದನ್ನು ಕೊಡ್ತೀವಿ. ಮತ್ತು ಅಲ್ಲಲ್ಲಿ ಅಸೆಫೇಟ್ ಅಂತ ಒಂದು ದಾಸ್ತಾನು ಮಾಡಿದ್ದೀವಿ, ಕ್ಲೋರೋಫೈರಿಫಾಸ್ ಇದೆ. ಈ ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ರೈತರು ರಿಯಾಯಿತಿ ದರದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಪಡೆಯಬಹುದಂತ ಹೇಳ್ತೀನಿ. ಅದಲ್ಲದೆ ಸಸ್ಯ ಸಂರಕ್ಷಣ ಉಪಕರಣಗಳು ಬ್ಯಾಟರಿ ಸ್ಪೇರ್ ಅಂತ ಇದ್ದಾವೆ, ಅಲ್ಲಲ್ಲಿ ಸಿರವಾರ ಮತ್ತು ಮಲ್ಲಟ ಕವಿತಾಳ ಕಡೆ ಇಟ್ಟಿದ್ದೀವಿ. ರೈತರು 2,100 ರೂಪಾಯಿ ಕೊಟ್ಟರೆ ಸಾಕು, ಅವರು ಸಸ್ಯ ಸಂರಕ್ಷಣ ಉಪಕರಣ ಪಡೆದುಕೊಂಡು ಈ ಸಸ್ಯ ಸಂರಕ್ಷಣ ಉಪಕರಣ ಬಳಕೆ ಮಾಡಿಕೊಂಡು ಕೇಳ್ಕೊಳ್ತೇನೆ. ಅದು ಇಲ್ಲದೆ ಅಲ್ಲಲ್ಲಿ ಜಿಂಕು ಮತ್ತು ಜಿಪ್ಸಮ್ ಸಹಿತ ಲಭ್ಯತೆ ಆಧಾರದ ಮೇಲೆ ನಾವು ರೈತರಿಗೆ ಕೊಡಮಾಡಲಿಕ್ಕೆ ಇದು ಮಾಡ್ತೀವಿ. ಯಾವತ್ತು ರೈತರು ತಮಗೆ ರೋಗ ಕೀಟಗಳ ಬಾಧೆ ಕಂಡು ಬಂದಾಗ ರೈತ ಸಂಪರ್ಕ ಅಧಿಕಾರಿಗಳ ಒಂದು ಅವರ ಗಮನಕ್ಕೆ ತಂದು ಅವರು ಏನು ಹೇಳ್ತಾರೋ ಸಸ್ಯ ಕ್ರಮಗಳನ್ನು ಏನು ಹೇಳ್ತಾರೋ ಅದನ್ನನುಸರಿಸಿ ಇದು ಮಾಡಬೇಕಂತ ಕೇಳ್ತೇನೆ. 45 ದಿವಸ ಆದಮೇಲೆ ಕುಡಿಸಿ ಹುಟ್ಟೋದ್ರಿಂದ ಅದರಷ್ಟು ಲಾಭ ಇದ್ದಾವೆ. ಅಂದರೆ ತೊಗರಿಯಲ್ಲಿ ಕುಡಿಸಿ ಹುಟ್ಟೋದ್ರಿಂದ ಏನಂತೆ, ಅದು ಹೆಚ್ಚಾಗಿ ಸ್ಪ್ರೆಡ್ ಆಗಿ ಹೆಚ್ಚಿನ ಒಂದು ಎತ್ತರಕ್ಕೆ ಬೆಳೀಲಾರದೆ ಟೊಂಗಿಗಳು ಹೆಚ್ಚಾಗ್ತವೆ. ಇದರಿಂದ ಕಾಯಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಹೂಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದನ್ನು ಮಾಡಲಿಕ್ಕೆ ರೈತರು ಮುಂದುವರಿಬೇಕು. ಮತ್ತು ಇದರಿಂದ ನಮಗೆ ಕಾಯಿ ಕೊರಕದ ಬಾಧೆಯನ್ನು ತಡೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ 45ರ ನಂತರ ಕುಡಿಸಿ ಹುಟ್ಟು ಮಾಡಬೇಕು. ಇದನ್ನು ನಮ್ಮ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಸಹಿತ ಫೀಲ್ಡ್ಗೆ ಬಂದು ಕ್ಷೇತ್ರ ಮಟ್ಟದಲ್ಲಿ ಬಂದು ತಮಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ. ದಯಮಾಡಿ ಎಲ್ಲ ರೈತ ಬಂಧುಗಳು ನಮ್ಮ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬೇಕೆಂದು ಕೇಳ್ಕೊಳ್ತೇನೆ. ಇದುವರೆಗೆ ಮಾನ್ವಿ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯಿಂದ ತಾಂತ್ರಿಕ ಮಾಹಿತಿ, ಈ ಕುರಿತು ಮಾನ್ವೀಯ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಹುಸೇನ್ ಸಾಬ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಕೆಲವರಿಗೆ ಹವಾಮಾನ ವರದಿಯನ್ನು ನೋಡೋದಾದರೆ, ಭಾರತ ಸರ್ಕಾರದ ಬೆಂಗಳೂರು ವಿಭಾಗದ ಹವಾಮಾನ ಇಲಾಖೆ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇವರ ಮಾಹಿತಿಯಂತೆ, ಮುಂದಿನ 5 ದಿನಗಳ ಕಾಲ ಅಂದರೆ 29/8/2019 ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಮತ್ತು ಕೆಲವು ಕಡೆ ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಅಂತೇಳಿ ತಿಳಿಸಿದ್ದಾರೆ. ಹಾಗೆಯೇ ಗರಿಷ್ಠ ಉಷ್ಣಾಂಶ ಈ ಮುಂದಿನ 5 ದಿನಗಳಲ್ಲಿ 31-33 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರ್ಬೋದು ಮತ್ತು ಕನಿಷ್ಠ ಉಷ್ಣಾಂಶ 23-25 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗಿದೆ. ಈಗೇನೆ ಕನಿಷ್ಠ ಆರ್ದ್ರತೆಯ ಪ್ರಮಾಣ 71-78 ಡಿಗ್ರಿ ಸೆಲ್ಸಿಯಸ್ನಷ್ಟು ಆಗುವಂಥ ಸಾಧ್ಯತೆಗಳಿದೆ. ಹಾಗೆಯೇ ಗಾಳಿಯ ವೇಗ 13-18 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನು ಸಾಮಾನ್ಯವಾಗಿ ಕೃಷಿ ಸಲಹೆಗಳನ್ನು